ಮದನ ಓಡಿದನು ಮದನ, ನಾಚಿ ಓಡಿದನು ಮದನ, ಮದನ ಮದನ ನಾಚಿ ಓಡಿದನು ಮದನ. ನೋಡಿ ನಿನ್ನ ಈ ಸೂದನ ಮದನ, ಮದನ ಮದನ ನಾಚಿ ಓಡಿದನು ಮದನ. ಕನಸೋ ಹೊನ್ನಿನ ತಾವರ ಹೂವಿನ ಸೊಗಸೋ, ಶಿಲ್ಪಿಯ ಕನಸೋ ಪ್ರೇಮದ ರಾಜ್ಯವ ಆಳುವ ಅರಸೋ, ಪ್ರೇಮದ ರಾಜ್ಯವ ಆಳುವ ಅರಸೋ. ನಿನ್ನ ನೋಡುವನ ನೋಡಿ ಕಾಡುವನ ಇವನ ಎದುರು ನಿಲ್ಲಲಾರೆ, ಇವನ ಎದುರು ನಿಲ್ಲಲಾರೆ ಎಂದು ಅರಿತು ಮೌನದಿಂದ ಮೆಲ್ಲಗೆ ನಾಚಿ ಓಡಿದನು ಮದನ, ಮದನ ಮದನ ನಾಚಿ ಓಡಿದನು. ಮದನ.